ಕನ್ನಡದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿ ಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆಗಸ್ಟ್ 17 ಮಂಗಳವಾರ ರಾತ್ರಿ 9:00-10:00 ಪ್ರಸಾರವಾಗಲಿದೆ. ನಾನು ಶ್ರೀಶೈಲ್ ದಿಡ್ಡಿಮನಿ, ತೋಟಗಾರಿಕಾ ಜಂಟಿ ನಿರ್ದೇಶಕರು, ನರೇಗಾ ಯೋಜನೆ. ನಾನು ನಿಮ್ಮೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರೈತ ಬಂಧು ಅಭಿಯಾನದ ಕುರಿತು ಎಲ್ಲ ಸಂದೇಹಗಳಿಗೆ ಮತ್ತು ಇದರ ಪ್ರಯೋಜನಗಳ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲು ನಾನು ಬರುತ್ತಿದ್ದೇನೆ. ರೈತ ಬಂಧು ಅಭಿಯಾನ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ನರೇಗಾ ಯೋಜನೆಯ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀಶೈಲ ದಿಡ್ಡಿಮನಿ ಅವರು. ಪ್ರಶ್ನೆಗಳನ್ನು ಕೇಳಲು ನೀವು ಡಯಲ್ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಡಾಕ್ಟರ್ ಮಹೇಶ್ ವಾಯ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ್ ಶಿರಬಡಿಗಿ. ಡಾಕ್ಟರ್ ಮಹೇಶ್ ವಾಯ್ ಎಸ್ ಅವರೇ, ನಮಸ್ಕಾರ. ನಮಸ್ಕಾರ. ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ತಾವೇನು ತಿಳಿಸ್ತಾ ಇದ್ದೀರಲ್ಲ, ಮೊದಲಿಗೆ ಮೆಣಸಿನಕಾಯಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಮೆಣಸಿನಕಾಯಿ ಕರ್ನಾಟಕದಲ್ಲಿ ಬೆಳೆಯುವ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು, ಈ ಬೆಳೆಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ಧಾರವಾಡ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಂಪು ಮೆಣಸಿನಕಾಯಿ ಬೆಳಿತೇವೆ. ನಂತರ ಈ ಬೆಳೆಯನ್ನು ಮೈಸೂರು, ಬೆಂಗಳೂರು, ಮಂಡ್ಯ ಮತ್ತು ಇತರ ಜಿಲ್ಲೆಗಳಲ್ಲಿ ಹಸಿರು ಮೆಣಸಿನಕಾಯಿ ಬೆಳೆಯುತ್ತಿದ್ದಾರೆ. ಮತ್ತು ಮುಖ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯು ಸಾಂಬಾರು ಪದಾರ್ಥಗಳ ಉತ್ಪಾದನೆ ಮತ್ತು ರಫ್ತಿಗಾಗಿ ಬಹಳ ಪ್ರಸಿದ್ಧಿಯಾಗಿದೆ. ಮತ್ತು ಈ ಮೆಣಸಿನಕಾಯಿಯಿಂದ ನಮ್ಮ ಭಾರತ ದೇಶಕ್ಕೆ ಹೆಚ್ಚಿನ ಮಟ್ಟದಲ್ಲಿ ರಫ್ತುಯಿಂದ ಆದಾಯ ಬರುತ್ತಾ ಇದೆ. ಇನ್ನು ಈ ಮೆಣಸಿನಕಾಯಿ ಬೆಳೆಗೆ ಬರತಕ್ಕಂತಹ ಪ್ರಮುಖ ರೋಗಗಳು ಯಾವುದು ಅಂತೀರಿ? ಪ್ರಮುಖವಾಗಿ ಮೆಣಸಿನಕಾಯಿಯಲ್ಲಿ 7-8 ರೋಗಗಳು ಪ್ರಮುಖವಾಗಿ ಬರ್ತವೆ. ಅದರಲ್ಲಿ ಮೊದಲು ಸಸಿ ಕೊಳೆಯ ರೋಗ, ಶಿಲೀಂಧ್ರ ಸ್ವರೂಪ ರೋಗ, ಅಂತರ್ಗ್ನಾಸ್ ಅಥವಾ ಚಿಬ್ಬು ರೋಗ, ಬೂದಿ ರೋಗ, ಎಲೆ ಚಿಕ್ಕೆ ರೋಗ, ದುಂಡಾಣು ಸ್ವರೂಪ ರೋಗ, ನಂಜಾಣು ರೋಗ, ಈ ರೋಗಗಳು ಪ್ರಮುಖವಾಗಿವೆ. ಇನ್ನು ಈ ಸಸಿ ಮಡಿಯಲ್ಲಿ ಬರುವ ರೋಗಗಳು ಯಾವುವು ಅಂತೀರಿ? ಸಸಿ ಮಡಿಯಲ್ಲಿ ಮುಖ್ಯವಾಗಿ ಸಸಿ ಸಾಯ ರೋಗ ಬಹಳ ಪ್ರಮುಖವಾಗಿದೆ. ಈ ರೋಗದ ತೀವ್ರತೆ ಜಾಸ್ತಿ ಆದಾಗ ಸುಮಾರು 40-50% ಗಿಡಗಳು ಸಾಯುವ ಸಂಭವ ಇರ್ತದೆ. ಈ ರೋಗದಲ್ಲಿ ಪ್ರಮುಖವಾಗಿ ಲಕ್ಷಣಗಳೇನೆಂದರೆ, ಈ ರೋಗವು ಶಿಲೀಂಧ್ರದಿಂದ ಬರ್ತದೆ. ಮುಖ್ಯವಾಗಿ ಈ ರೋಗದಲ್ಲಿ 2 ಲಕ್ಷಣಗಳಿರುತ್ತೆ. ಒಂದು, ಬೀಜ ಮೊಳಕೆ ಒಡೆ ಮೊದಲೇ ಮಣ್ಣಿನಲ್ಲಿ ಸಾಯುತ್ತದೆ, ಮತ್ತು ಬೀಜ ಮೊಳಕೆ ಬಂದ ನಂತರ ಸಸಿಗಳ ಕತ್ತಿನ ಭಾಗದಲ್ಲಿ ಕೊಳೆತಂತಾಗಿ ಗಿಡಗಳು ಅಲ್ಲಲ್ಲಿ ಸಾಯುತ್ತವೆ. ಇದರಿಂದ ನಾವು ಬೆಳೆಯಲ್ಲಿ 40-50% ನಷ್ಟವನ್ನು ಕಾಣಬಹುದು. ಮತ್ತು ಇದರ ಲಕ್ಷಣ ಮತ್ತು ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡ್ರಿ. ಮೊದಲೇ ಹೇಳಿದಂತೆ ಈ ರೋಗ ಲಕ್ಷಣ ಅಂದರೆ, ನಾವು ಸಸಿ ಮಡಿಯಲ್ಲಿ ಅಲ್ಲಲ್ಲಿ ಸಸಿಗಳು ಸಾಯುವುದನ್ನು ಕಾಣಬಹುದು. ಈ ರೋಗವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು. ಹೇಗೆಂದರೆ, ಮೊದಲು ನಾವು ಸಸಿ ಮಡಿಯನ್ನು ನಾವು ಏರಿ ಮಡಿಯಲ್ಲಿ ಮಾಡಬೇಕು. ಅಂತಂದರೆ ನಾವು ನೀರು ಚೆನ್ನಾಗಿ ಬಸಿದು ಹೋಗುವಾಗೆ ಮಾಡಬೇಕು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂದರೆ ಶಿಲೀಂಧ್ರನಾಶಕವಾದ ವೈಟೆವಾಕ್ಸ್ ಪವರ್, ಇದನ್ನು ನಾವು 1 kg ಬೀಜಕ್ಕೆ 4 gram ನಾವು ಮಿಶ್ರಣ ಮಾಡಿ ಬೀಜೋಪಚಾರ ಮಾಡಬೇಕು. ನಂತರ ನಾವು ಬೇಸಿಗೆಯಲ್ಲಿ ಸಸಿ ಮಡಿಯನ್ನು ಬಿಸಿಲಿನ ತಾಪಕ್ಕೆ ಚೆನ್ನಾಗಿ ಒಣಗುವಾಗಿ ಮಾಡಬೇಕು. ಇದರಿಂದ ನಾವು ಮಣ್ಣಲ್ಲಿರುವಂತಹ ಶಿಲೀಂಧ್ರ ಕಣಗಳನ್ನು ನಾವು ಸಾಯಿಸ್ಬೋದು. ನಂತರ ನಾವು ಸಸಿ ಮಡಿಯಲ್ಲಿ ನಾವು ಈ ರೋಗ ಕಂಡ ತಕ್ಷಣ ನಾವು ಮೆಟಲಾಗಿಲ್ MZ ಈ ಶಿಲೀಂಧ್ರನಾಶಕವನ್ನು 1 liter 2-3 gram ಮಿಶ್ರಣ ಮಾಡಿ ನಾವು ಬುಡಕ್ಕೆ ಸುರಿಯಬೇಕು. ಇದರಿಂದ ನಾವು ಈ ಸಸಿ ಮಡಿಯಲ್ಲಿ ಸಸಿ ಸಾಯ ರೋಗವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಈ ನಾಟಿ ಮಾಡಿದ ನಂತರ ಹೊಲದಲ್ಲಿ ಬರುವ ರೋಗಗಳು ಯಾವುದವು ಮತ್ತು ಅವುಗಳ ಲಕ್ಷಣ ಮತ್ತು ನಿರ್ವಹಣೆ ಬಗ್ಗೆ ತಿಳಿಸ್ತೀರಿ?

ಬಿಳಿ ಜೋಳ ಅಥವಾ ಸಜ್ಜೆಯನ್ನು ಬೆಳೆಯೋದ್ರಿಂದ ನಾವು ಮಣ್ಣಿನಂತಹ ದುಂಡಾಣು ಕಣಗಳು ಸಾಯುತ್ತವೆ. ನಂತರ ಇದಲ್ದನೆ ನಾವು ರೋಗ ತೀವ್ರತೆ ಜಾಸ್ತಿ ಆದಲ್ಲಿ 1 ಎಕರೆಗೆ 6 ಕೆಜಿ ಅಂತ ನಾವು ಬ್ಲೀಚಿಂಗ್ ಪೌಡರನ್ನು 100 ಕೆಜಿ ಒಂಗೆ ಹಿಂಡಿ ಜೊತೆ ನಾವು ಮಿಶ್ರಣ ಮಾಡಿ ಎಲ್ಲ ಗಿಡಗಳಿಗೆ ನಾವು ಬೇರಿಗೆ ಸೇರಿಸಬೇಕು. ನಂತರ ಇತರ ದುಂಡಾಣು ನಾಶಕಗಳಾದ ಸೂಡೋಮಾನಸ್ ಫ್ಲೋರೆಸೆನ್ಸ್ ಇದನ್ನು ನಾವು 25 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಸಿಗಳನ್ನು ಅದ್ದಿ ನಾಟಿ ಮಾಡಬೇಕು. ದುಂಡಾಣು ಸೊರಗು ರೋಗದ ತೀವ್ರತೆಯನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಈ ಹಿಂಗಾರಿಯಲ್ಲಿ ಪ್ರಮುಖ ರೋಗಗಳು ಯಾವುದು ಅಂತೀರಿ? ಈ ಹಿಂಗಾರಿನಲ್ಲಿ ಪ್ರಮುಖವಾಗಿ ನಾವು ಬೂದಿ ರೋಗವನ್ನು ಕಾಣಬಹುದು. ಬೂದಿ ರೋಗ ನಾವು ಹೆಸರು ಯಾವ ಥರ ಇದೆ ಅದೇ ಥರನೇ ನಾವು ಎಲೆಗಳ ತಳಭಾಗದಲ್ಲಿ ಪೌಡ್ರು ಅಥವಾ ಬೂದಿ ಥರದ ಶಿಲೀಂಧ್ರ ಕಣಗಳು ಕಾಣಬಹುದು. ಇದು ತಳಭಾಗದ ಎಲೆ ತಳಭಾಗದ ಎಲ್ಲವನ್ನು ಆವರಿಸಿ ನಂತರ ರೋಗದ ತೀವ್ರತೆ ಅಥವಾ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾದಾಗ ಎಲೆಗಳ ಮೇಲ್ಭಾಗದಲ್ಲೂ ಹರಡಿ ನಾವು ಎಲೆಗಳು ಒಣಗೋದನ್ನು ಕಾಣಬಹುದು. ಮತ್ತು ತದನಂತರ ಏನಾಗುತ್ತೆ, ರೋಗ ತೀವ್ರತೆ ಜಾಸ್ತಿ ಆದ ಎಲ್ಲ ಎಲೆಗಳು ಒಣಗಿ ಅವು ಸಾಯುತ್ತವೆ. ಇದರಿಂದ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಕಡಿಮೆಯಾಗಿ ಮೆಣಸಿನಕಾಯಿ ಬೆಳೆಯ ಆದಾಯದಲ್ಲಿ ಕುಂಠಿತವಾಗುತ್ತದೆ. ಬೂದಿ ರೋಗವನ್ನು ಭಾಳ ಸರಳ ರೀತಿಯಲ್ಲಿ ನಾವು ಅತ್ಯುಟ್ಟಿ ಮಾಡಬಹುದು. ಏನಂದರೆ ರೋಗದ ಲಕ್ಷಣ ಕಾಣಿದ ತಕ್ಷಣ ನಾವು ನೀರಿನಲ್ಲಿ ಕರಗೋ ಗಂಧಕವನ್ನು 1 ಲೀಟರ್ ನೀರಿಗೆ 3 ಗ್ರಾಂ ಹಾಕಿ ನಾವು ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬೇಕು. ನೀರಿನಲ್ಲಿ ಕರಗೋ ಗಂಧಕ ಅಲ್ಲದೆ ಇನ್ನೊಂದು ಶಿಲೀಂಧ್ರನಾಶಕ ಎಕ್ಸೋಕೋನಜೋಲ್ ಇದನ್ನು ಸಹ 1 ಲೀಟರ್ಗೆ 1 ml ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡ್ಬೋದು. ಅಥವಾ ಇದು ರೋಗ ಮತ್ತೆ ಬಂದರೆ ನಾವು 15 ದಿನಗಳ ಅಂತರದಲ್ಲಿ ಮೊದಲೇ ತಿಳಿಸಿದ ಸಿಂಪಡಣೆಯನ್ನು ನಾವು ಪುನರಾವರ್ತಿಸಬೇಕು. ಇನ್ನು ಶಿಲೀಂಧ್ರ ಮತ್ತು ದುಂಡಾಣು ಸೊರಗು ರೋಗವನ್ನು ಯಾವ ರೀತಿಯಾಗಿ ಗುರುತ ಮಾಡಬಹುದು ಅಂತೀರಿ? ಈ ಶಿಲೀಂಧ್ರ ಮತ್ತು ದುಂಡಾಣು ಸೊರಗ ಎರಡು ಮೆಣಸಿನಕಾಯಿ ಬೆಳೆಯನ್ನು ಕಾಡಿಸುತ್ತೆ. ಮೊದಲು ಶಿಲೀಂಧ್ರ ಸೊರಗು ರೋಗದಲ್ಲಿ ಏನಂದರೆ ಇದರಲ್ಲಿ ತಳಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಕ್ರಮೇಣ ಎಲೆಗಳನ್ನು ಒಣಗಿ ಸಾಯುತ್ತವೆ. ಇದು ಶಿಲೀಂಧ್ರ ಸೊರಗದ ಲಕ್ಷಣ. ದುಂಡಾಣು ಸೊರಗೋದ್ರಲ್ಲಿ ಏನಾಗುತ್ತೆ, ತಳಭಾಗದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದಿಲ್ಲ. ಇದರಲ್ಲಿ ಏನಂದರೆ ಭಾಳ ಬೇಗವಾಗಿ ಎಲೆಗಳು ಹಸಿರು ಬಣ್ಣದಲ್ಲಿ ಇರ್ತವೆ ಬಟ್ಟು ಬಾಡಿ ಸಾಯುತ್ತವೆ. ಶಿಲೀಂಧ್ರ ಸೊರಗು ರೋಗದಲ್ಲಿ ಈ ಗಿಡಗಳು 1 ರಿಂದ 2 ದಿನಗಳು ತಗೊಳ್ತವೆ ಸಾಯಲಿಕ್ಕೆ. ಆದರೆ ದುಂಡಾಣು ಸೊರಗದಲ್ಲಿ ಬೆಳಿಗ್ಗೆ ಚೆನ್ನಾಗಿದ್ದಂಥ ಗಿಡಗಳು ಸಂಜೆ ಹೊತ್ತಿಗೆ ಕ್ರಮೇಣ ಸಾಯುತ್ತವೆ. ಮತ್ತು ಇನ್ನೊಂದು ದುಂಡಾಣು ಸೊರಗವನ್ನು ಇನ್ನೊಂದು ಪದ್ಧತಿಯಲ್ಲಿ ನಾವು ಯಾವ ಥರ ನಾವು ಗುರುತಿಸ್ಬೋದು ಅಂದರೆ, ಈ ರೋಗಕ್ಕೆ ಬಾದಂತಹ ಗಿಡವನ್ನು ನಾವು ಈ ಬುಡವನ್ನು ಮುರಿದು ಅದನ್ನು ನಾವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಅದಕ್ಕೆ ನಾವು ಆ ಬುಡವನ್ನು ನಾವು ಸೋಗಿಸಿದಾಗ ಅಲ್ಲಿ ನಾವು ಬಿಳಿ ಬಣ್ಣದ ಒಂದು ದ್ರಾವಣ ನೀರಿಗೆ ಬರುವುದನ್ನು ನೋಡ್ಬೋದು. ಇದು ಈ ನೀರಿಗೆ ಬರುವಂತಹ ಕಣಗಳೇನಂದರೆ ಅವು ದುಂಡಾಣು ಕಣಗಳಾಗಿರ್ತವೆ. ಅದರಿಂದ ನಾವು ಈ ರೋಗ ದುಂಡಾಣೆಯಿಂದ ಬಂದಿದೆ ಅಂತೇಳಿ ನಾವು ಬೇರ್ಪಡಿಸ್ಬೋದು. ಮತ್ತು ಇದನ್ನು ಯಾವ ರೀತಿಯಾಗಿ ಹತೋಟಿ ಮಾಡ್ಬೋದು ಅಂತೀರಿ? ನಾವು ಆಗಲೇ ಹೇಳಿದಂದ್ರೆ ಶಿಲೀಂಧ್ರ ಸೊರಗು ಹೋದಂದ್ರೆ ನಾವು ರೋಗ ಬಂತಂದ ತಕ್ಷಣ ನಾವು ಒಂದು ಕಾರ್ಮೆನೈಜಮ್ ಅದು ಶಿಲೀಂಧ್ರನಾಶಕ ಅಥವಾ ವೈಟಾವಾಕ್ಸ್ ಪೌಡರ್ ಅದನ್ನು ನಾವು 1 ಲೀಟರ್ಗೆ 1.5 ಗ್ರಾಂ ಹಾಕಿ ನಾವು ಮಿಶ್ರಣ ಮಾಡಿ ಬುಡಕ್ಕೆ ಸುರಿಯಬೇಕು. ಅದು ನಾವು ಶಿಲೀಂಧ್ರ ಸೊರಗು ರೋಗವನ್ನು ಹತೋಟಿ ಮಾಡ್ಬೋದು. ಅದೇ ನಂತರ ನಾವು ಈ ದುಂಡಾಣು ಸೊರಗವನ್ನು ನಾವು ಹತೋಟಿ ಮಾಡಲಿಕ್ಕೆ 1 ಎಕರೆಗೆ 6 ಕೆಜಿ ಬ್ಲೀಚಿಂಗ್ ಪೌಡರನ್ನು 150 ಕೆಜಿ ಒಂಗೆ ಹಿಂಡಿ ಜೊತೆ ಮಿಶ್ರಣ ಮಾಡಿ ಹಾಕ್ಬೇಕು. ಮತ್ತು ರೋಗ ತೀವ್ರತೆ ಜಾಸ್ತಿ ಆದಲ್ಲಿ ನಾವು ದುಂಡಾಣು ನಾಶಕ ಅಥವಾ ಸ್ಟೆಪ್ಟೋಸೈಕ್ಲಿನ್ ಅದನ್ನು ನಾವು 1 ಲೀಟರ್ನಿಗೆ 1.5 ಗ್ರಾಂ ಹಾಕಿ ನಾವು ಬುಡಕ್ಕೆ ಸುರಿಯುವುದರಿಂದ ನಾವು ಈ ದುಂಡಾಣು ಸೊರಗವನ್ನು ನಾವು ಭಾಳ ಹೆಚ್ಚಿನ ಮಟ್ಟದಲ್ಲಿ ನಾವು ಹತೋಟಿ ಮಾಡ್ಬೋದು. ಇನ್ನು ಬೇಸಿಗೆಯಲ್ಲಿ ಬಾಧಿಸ್ತಕ್ಕಂಥ ಪ್ರಮುಖ ರೋಗಗಳು ಯಾವುದವು ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬೇಸಿಗೆಯಲ್ಲಿ ಮುಖ್ಯವಾಗಿ ನಂಜಾಣು ರೋಗಗಳು ಭಾಳ ಈ ಮೆಣಸಿನಕಾಯಿ ಬೆಳೆಯನ್ನು ಬಾಡಿಸುತ್ತವೆ. ಇದರಲ್ಲಿ ಮುಖ್ಯವಾಗಿ ಮುಟುರು ರೋಗ ಅಂದರೆ ಎಲೆ ಮುದುಡು ರೋಗ ಅಥವಾ ಮುತುಡು ರೋಗ. ಈ ಒಂದು ರೋಗವು ಭಾಳ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಿದ್ದು ಈ ಮೆಣಸಿನಕಾಯಿ ಬೆಳೆಯಲ್ಲಿ ಆದಾಯದಲ್ಲಿ ಭಾಳ ಕುಂಠಿತವಾಗ್ತಿದೆ. ಈ ರೋಗವು ನಂಜಾಣು ಅಲ್ಲದೇ ಬೇರೆ ಜೀವಿಗಳಾದ ಈ ಥ್ರಿಪ್ಸ್, ಜಿಗಿ ಹುಳು, ನುಸಿ ಹುಳು, ನಂತರ ಈ ಬೂದಿ ರೋಗ ಎಲ್ಲದರ ಕಾಂಪ್ಲೆಕ್ಸ್ ಆಗಿ ಈ ರೋಗದ ತೀವ್ರತೆ ಜಾಸ್ತಿ ಆಗುತ್ತದೆ. ಈ ರೋಗದ ಪ್ರಮುಖವಾದ ಲಕ್ಷಣಗಳೇನೆಂದರೆ, ಒಂದು ನಾವು ಎಲೆಗಳ ಗಾತ್ರ ಸಣ್ಣದಾಗುತ್ತದೆ, ಒಳಮುಖವಾಗಿ ಮುದುಡುತ್ತವೆ. ನಂತರ ಎಲೆಗಳ ಮುದುಡಿ ಈ ಸಸ್ಯಗಳ ಕಾಂಡಗಳು ಸಣ್ಣದಾಗಿ ಉದ್ದ ಆಗದೇ ನಾವು ಗಿಡಗಳು ಕುಬ್ಜ ಆಗುತ್ತವೆ. ನಂತರ ಇನ್ನೊಂದು ತೀವ್ರವಾದ ಲಕ್ಷಣಗಳೇನೆಂದರೆ, ಹೊಸದಾಗಿ ಚಿಗುರುತ್ತಿರುವ ಎಲೆಗಳು ಹಸಿರು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಗಿಡಗಳು ಕ್ರಮೇಣ ಬಂಜೆಯಾಗಿ ಅಂದರೆ ಯಾವುದೇ ಹೂಗಳನ್ನು ಬಿಡದೆ ಅಥವಾ ಕಾಯಿಗಳನ್ನು ಕೊಡದೆ ಬಂಜೆ ಆಗುತ್ತವೆ. ಇದರಿಂದ ನಾವು 100%+ ಆದಾಯದಲ್ಲಿ ನಷ್ಟವನ್ನು ಕಾಣಬಹುದು. ಮತ್ತು ಇನ್ನೊಂದು ಲಕ್ಷಣ ಏನಂದರೆ, ಮುಟು ರೋಗವು ಒಂದು ಗಿಡದ ಇನ್ನೊಂದು ಗಿಡಕ್ಕೆ ಸಸ್ಯ ಏನು ಅಥವಾ ಥ್ರಿಪ್ಸಿಂದ ಹರಡುತ್ತದೆ. ಮತ್ತು ಇದರ ನಿರ್ವಹಣೆ ಹೆಂಗೆ ಮಾಡ್ಬೇಕಂತೀರಿ? ಈ ರೋಗವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು. ಮೊದಲಿಗೆ ಈ ರೋಗವನ್ನು ನಿರ್ವಹಣೆ ಮಾಡಬಲ್ಲು ಯಾವುದೇ ನಂಜಾಣು ರೋಗವನ್ನು ನಿರ್ವಹಣೆ ಮಾಡಬಲ್ಲು, ಹೊಲದಲ್ಲಿ ಇರುವಂತಹ ಕಳೆಗಳನ್ನು ತೆಗೆದು ಯಾವಾಗಲೂ ನಾವು ಸ್ವಚ್ಛವಾಗಿಡಬೇಕು. ನಂತರ ನಾವು ಸಾರಜನಕವನ್ನು ಅಥವಾ ನೈಟ್ರೋಜನನ್ನು ನಾವು ಯೂರಿಯಾ ರೂಪದ ಬದಲು ನಾವು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಮುಖಾಂತರ ಕೊಡಬೇಕು. ಇನ್ನೊಂದು ಏನಂದರೆ, ಈ ರೋಗವು ಬೀಜದಿಂದ ಹರಡೋದ್ರಿಂದ ನಾವು ಬೀಜೋಪಚಾರ ಮಾಡಬೇಕು. ಅಂದರೆ ಇಮಿಡಾಕ್ಲೋಪಿಡ್ ಅಂದರೆ 1 kg ಬೀಜಕ್ಕೆ 5 gram ಇಮಿಡಾಕ್ಲೋಪಿಡ್ ಅಥವಾ ಗೌಚು ಅದನ್ನು ಮಿಶ್ರಣ ಮಾಡಿ ನಾವು ಬೀಜೋಪಚಾರ ಮಾಡಬೇಕು. ನಂತರ ನಾವು ನಂಜಾಣ ರೋಗ ಹರಡದಂತೆ ನಾವು ಈ ಸಸಿ ಮಡಿಯನ್ನು 40-50 ಮೆಶ್ ಸೈಜಿನ ನೈಲಾನ್ ಮೆಶ್ ಒಳಗಡೆ ನಾವು ಬೆಳೆಯೋದರಿಂದ ಈ ರೋಗದ ಹತೋಟಿಯನ್ನು ಮಾಡಬಹುದು. ನಂತರ ನಾವು ಈ ಮೆಣಸಿನಕಾಯಿಯನ್ನು ಬೆಳೆಯೋ ಅಥವಾ ನಾಟಿ ಮಾಡುವ ಮೊದಲು ಸುತ್ತಲೂ 15 ದಿನಗಳ ಮೊದಲು ನಾವು ಬಿಳಿ ಜೋಳ ಅಥವಾ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನು ನಾವು ತಡೆಬೆಳೆಯಾಗಿ ಬೆಳೆದು ಕೀಟಗಳ ಹತೋಟಿಯನ್ನು ನಾವು ಮಾಡ್ಬೋದು. ಏಕೆಂದರೆ ನಾವು ಈ ತಡೆಬೆಳೆಯಾಗಿ ಬೆಳೆದರೆ ನಾವು ಕೀಟಗಳು ಈ ರೋಗವನ್ನು ಹರಡದಂತೆ ಅಥವಾ ಹೊಲಕ್ಕೆ ಬರದಂತೆ ನಾವು ತಡಿಬೋದು. ನಂತರ ಈ ರೋಗದ ತೀವ್ರತೆ ಜಾಸ್ತಿ ಆದಲ್ಲಿ ಮುಖ್ಯ ಬೆಳೆಯಲ್ಲಿ ಥ್ರಿಪ್ಸ್ ನುಸಿಗೋಸ್ಕರ ನಾವು 1 piperonil ಅಂತ ಹೇಳ್ತಾರೆ. ಪಿಪ್ರೋನಿಲ್ ಅದು 1 liter 2 ml ಅಥವಾ ಸ್ಪೈನಸೈಡ್ ಅದು 1 liter 0.3 ಅಥವಾ 10 liter 3 ml ಆಗಿ ನಾವು ಸಿಂಪಡಣೆ ಮಾಡಬೇಕು. ಅದು ಥ್ರಿಪ್ಸ್ ನುಸಿಯನ್ನು ತಡೆ ಮಾಡಲು ಅಥವಾ ಈ ಏನು ಅಥವಾ ಬಿಳಿ ನೊಣವನ್ನು ನಾವು ನಿರ್ವಹಣೆ ಮಾಡಲು ಡೈಮೈಥೋಟ್ ಅಂತ ಹೇಳ್ತಾರೆ. ಅದನ್ನು ನಾವು 1 liter 1.7 ml ಅದನ್ನು ನಾವು ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ತದನಂತರ ನಾವು ಇನ್ನೊಂದು ಈ ನಂಜಾಣ ರೋಗವನ್ನು ಆಡುವಂತಹ ನುಸಿಯನ್ನು ಅಥವಾ ಮೈಟ್ಸ್ ಅಂತ ಹೇಳ್ತಾರೆ. ಅದನ್ನು ನಾವು ಹತೋಟಿ ಮಾಡಲು ಈ ಡೈಕೋಫಾಲ್ 1 liter 2.5 ml ಡೈಕೋಫಾಲನ್ನು 1 liter ನೀರಲ್ಲಿ ಮಿಕ್ಸ್ನ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಥ್ರಿಪ್ಸ್ ನುಸಿಯನ್ನು ಹತೋಟಿ ಮಾಡ್ಬೋದು. ಇದಲ್ಲದೆ ನಾವು ಈ ಎಲ್ಲ ತರಹದ ಕೀಟಗಳನ್ನು ಮುಖ್ಯವಾಗಿ ಈ ಬಿಳಿ ನೊಣವನ್ನು ನಾವು ತಡೆಯಲು 1 acre ಅಲ್ಲಲ್ಲಿ 8-10 ಈ ಹಳದಿ ಅಂಟು ಬಲೆಯನ್ನು ನಾವು ನೆಡಬೇಕು. ಅಥವಾ ಥ್ರಿಪ್ಸನ್ನು ನಾವು ಹತೋಟಿ ಮಾಡಲು ನೀಲಿ ಅಂಟು ಬಲೆಯನ್ನು ನಾವು 1 acre 9-10 ನೀಲಿ ಅಂಟು ಬಲೆಯನ್ನು ಅಲ್ಲಲ್ಲಲ್ಲಿ ಹಾಕಿ ನಾವು ಕೀಟಗಳನ್ನು ನಾವು ಹತೋಟಿ ಮಾಡೋದ್ರಿಂದ ಈ ನಂಜಾಣ ರೋಗವನ್ನು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಈ ಮೆಣಸಿನಕಾಯಿ ಸಂಗ್ರಹಣೆ ಏನು ಮಾಡ್ತಾರಲ್ರಿ, ಮತ್ತೆ ಅಲ್ಲಿ ಏನೇನು ಕಂಡು ಬರ್ತದೆ ಅಂತೀರಿ? ಮೆಣಸಿನಕಾಯಿ ಸಂಗ್ರಹ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಾವು ಈ ಆಂತಾಗ್ನಾಸ್ ಅಥವಾ ಚಿಬ್ಬು ರೋಗ ಅಥವಾ ಕಾಯಿ ಕೊಳ ರೋಗನ ಮುಖ್ಯವಾಗಿ ನೋಡ್ಬೋದು. ನಾವು ಮುಖ್ಯ ಬೆಳೆಯಲ್ಲಿ ನಾವು ಆಂತಾಗ್ನಾಸ್ ಅಥವಾ ಚಿಬ್ಬು ರೋಗ ಬಂದಂತಾಗ ನಾವು ಹತೋಟಿ ಮಾಡ್ದೇ ಇದ್ದಲ್ಲಿ ಅಂಥ ರೋಗ ಬಂದಂತಹ ಮೆಣಸಿನಕಾಯಿಗಳನ್ನು ನಾವು ಸಂಗ್ರಹಗಾರದಲ್ಲಿ ಇಟ್ಟಲ್ಲಿ ಸಂಗ್ರಹದಲ್ಲೂ ಸಹ ಈ ರೋಗ ಚಿಬ್ಬು ರೋಗ ಅಥವಾ ಮೆಣಸಿನಕಾಯಿ ಕೊಳೆ ರೋಗ ಜಾಸ್ತಿ ಆಗುವ ಸಂಭವ ಇರ್ತದೆ. ಆದ್ದರಿಂದ ನಾವೇನು ಮಾಡಬೇಕು, ಈ ಮುಖ್ಯ ಬೆಳೆಯಲ್ಲಿ ನಾವು ಚಿಬ್ಬು ರೋಗ ಅಥವಾ ಕಾಯಿ ಕೊಳೆ ರೋಗ ಬಂದಂತ ಹಣ ನಾವು ಶಿಲೀಂದ್ರನಾಶಕಗಳಾದ ಕಾರ್ಮೆನೈಜಮ್ ಅಥವಾ ನಾವು ಪ್ರೊಪಿಕೋನೋಜಲ್ 1 liter 1 gram ಅಥವಾ 1 ml ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡ್ಬೋದು. ಮತ್ತು ನಾವು ಶೇಖರಣೆ ಮಾಡುವ ಮೊದಲು ಈ ಮೆಣಸಿನಕಾಯಿ ಚೆನ್ನಾಗಿ ಒಣಗಿಸಿ ನಾವು ಶೇಖರಣೆ ಮಾಡೋದ್ರಿಂದ ಈ ಚಿಬ್ಬು ರೋಗ ಅಥವಾ ಕಾಯಿ ಕೊಳೆ ರೋಗವನ್ನು ನಾವು ಸಂಗ್ರಹದಲ್ಲಿ ಹರಡದಂತೆ ನಾವು ಚೆನ್ನಾಗಿ ನೋಡಿಕೊಳ್ಬೋದು. ಒಟ್ಟಾರೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಮೆಣಸಿನಕಾಯಿ ನಾವು ಸಮಗ್ರ ರೋಗ ನಿರ್ವಹಣೆ 1 ಭೌತಿಕವಾಗಿ ಮತ್ತು ಜೈವಿಕವಾಗಿ ಮತ್ತು ರಾಸಾಯನಿಕವಾಗಿ ಮಾಡ್ಬೋದು. ಭೌತಿಕವಾಗಿ ಏನಂದರೆ ನಾವು ಮೊದಲು ನಾವು ನಾಟಿ ಮಾಡುವ ಮೊದಲು ಅಥವಾ ಬಿತ್ತನೆಗೆ ಮೊದಲು ನಾವು ಸಸಿ ಮಡಿ ಮಾಡಬೇಕು. ಅದನ್ನು ನಾವು ಸಸಿ ಮಡಿಯನ್ನು ನಾವು ಬೇಸಿಗೆಯಲ್ಲಿ 2-3 ದಿನ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದಾಗ ಮಣ್ಣಿನಲ್ಲಿಂತಹ ಶಿಲೀಂದ್ರ ಕಣಗಳು ಅಥವಾ ದುಂಡಾಣ ಕಣಗಳು ಸಾಯುತ್ತವೆ. ನಂತರ ಈ ಸಸಿ ಮಡಿ ಮಾಡುವಾಗ ನಾವು ಏರು ಮಡಿ ಮಾಡಬೇಕು. ಏರು ಮಡಿ ಮಾಡಿ ಅಥವಾ ಚೆನ್ನಾಗಿ ನೀರು ಬಸಿಯೋದು ಹೋಗೋಂಗೆ ಮಾಡಿದ್ರೆ ನಾವು ಸಸಿ ಮಡಿಯಲ್ಲಿ ಬರುವಂಥ ರೋಗಗಳನ್ನು ತಡೆಗಟ್ಟಿ ಮಾಡ್ಬೋದು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂದರೆ ಶಿಲೀಂದ್ರನಾಶಕಗಳಾದ ವೈಟವಾಕ್ಸ್ ಪವರ್ ಅಥವಾ ಮೆಟಲಾಕ್ಸಿಲ್ MZ 1 kg ಬೀಜಕ್ಕೆ 4 gram ಹಾಕಿ ನಾವು ಬೀಜೋಪಚಾರ ಮಾಡಿದ್ರೆ ನಾವು ಬೀಜದಿಂದ ಹರಡುವ ರೋಗಗಳು ಅಂತಾಗ್ನಾಸ್ ಅಥವಾ ಚಿಬ್ಬು ರೋಗವನ್ನು ಹತೋಟಿ ಮಾಡ್ಬೋದು. ನಂತರ ಈ ಬೀಜದಿಂದ ಹರಡುವ ಇನ್ನೊಂದು ರೋಗ ಆದ ಈ ಮುಟ್ರು ರೋಗವನ್ನು ನಾವು ಬೀಜೋಪಚಾರ ಅಥವಾ ಇಮಿಡಾಕ್ಲೋಪಿಡಿನ ಬೀಜೋಪಚಾರ ಮಾಡಿ ಹತೋಟಿ ಮಾಡ್ಬೋದು. ನಂತರ ಇನ್ನೊಂದು ಬೇರೆ ಪದ್ಧತಿಯಾದ ಬೆಳೆ ಪರಿವರ್ತನೆ, ಮೆಣಸಿನಕಾಯಿ ಜಾತಿಗೆ ಸೇರಿದಂತಹ ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊವನ್ನು ಬೆಳೆಯುವ ಬದಲು ಬೇರೆ ಕೃಷಿ ಬೆಳೆಗಳಾದ ಮೆಕ್ಕೆಜೋಳ, ಬಿಳಿಜೋಳ ಅಥವಾ ಸಜ್ಜೆಯನ್ನು ಬೆಳೆದರೆ ನಾವು ಈ ಮಣ್ಣಿನಂಥ ಶಿಲೀಂದ್ರ ಕಣಗಳು ಸಾಯುತ್ತವೆ. ನಂತರ ನಾವು ಭೌತಿಕವಾಗಿ ನಾವು ನಂಜಾಣ ರೋಗಗಳನ್ನು ತಡೆಗಟ್ಟಲು ಸುತ್ತ ಅಂದರೆ ಮೆಣಸಿನಕಾಯಿ ಬೆಳೆಯ ಸುತ್ತ ನಾವು 1-5 ಸಾಲು ನಾವು ಮೆಕ್ಕೆಜೋಳ, ಬಿಳಿಜೋಳ ಅಥವಾ ಸಜ್ಜೆಯನ್ನು ಬೆಳೆಯೋದರಿಂದ ನಾವು ಕೀಟಗಳು ನಾವು ಮುಖ್ಯ ಬೆಳೆಗೆ ಬರುವುದನ್ನು ತಡೆ ಮಾಡ್ಬೋದು. ಆನಂತರ ಜೈವಿಕ ಶಿಲೀಂದ್ರನಾಶಕಗಳಾದ ಟ್ರೈಕೋಡರ್ಮಾ ಅಥವಾ ಸೂಡೋಮಾನಸ್ ಅದನ್ನು ಸಹ ನಾವು ಉಪಯೋಗಿಸೋದ್ರಿಂದ ನಾವು ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಯಬಹುದು. ಇದಲ್ಲದಲ್ಲ ಕೊನೆಯ ಅಸ್ತ್ರವಾಗಿ ನಾವು ರಾಸಾಯನಿಕ ಪದ್ಧತಿಯನ್ನು ಬೆಳೆಸೋದ್ರಿಂದ ಅಥವಾ ಕೀಟನಾಶಕ ಅಥವಾ ಶಿಲೀಂದ್ರನಾಶಕವನ್ನು ನಾವು ಸಿಂಪಡಣೆಯಿಂದ ನಾವು ಈ ಕೀಟಗಳನ್ನು ಹತೋಟಿ ಮಾಡ್ಬೋದು. ಅದರಿಂದ ನಾವು ಕೀಟದಿಂದ ಹರಡುವಂಥ ನಂಜಾಣ ರೋಗವನ್ನು ಹತೋಟಿ ಮಾಡ್ಬೋದು. ಅದಲ್ಲದೆ ನಾವು ಬೇರೆ ಬೇರೆ ಶಿಲೀಂದ್ರನಾಶಕಗಳನ್ನು ಬಳಸೋದ್ರಿಂದ ಈ ಮಣ್ಣಿನಿಂದ ರೋಗ ಬರುವ ರೋಗಗಳಾದ ಶಿಲೀಂದ್ರ ಸ್ವರ ರೋಗ, ಆಮೇಲೆ ದುಂಡಾಣ ಸ್ವರ ರೋಗ, ನಂತರ ಚಿಬ್ಬು ರೋಗ ಅಥವಾ ಕಾಯಿ ಕೊಳೆ ರೋಗವನ್ನು ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಒಳ್ಳೆಯದು ಡಾಕ್ಟರ್ ಮಹೇಶ್ ವಯಸ್ ಅವರೇ, ತಾವು ಇಲ್ಲಿವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಡಾಕ್ಟರ್ ಮಹೇಶ್ ವೈ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಕೃಷಿ ಪರಿಕರಗಳ ಕಾಳಜಿ ಹಾಗೂ ಉಪಯೋಗ ಕುರಿತು ಡಾಕ್ಟರ್ ದೇವೇಂದ್ರಪ್ಪ ಎಸ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ನಮಸ್ಕಾರ ಡಾಕ್ಟರ್ ದೇವೇಂದ್ರಪ್ಪ ಎಸ್ ಅವರೇ. ನಮಸ್ಕಾರ. ಮೊದಲಿಗೆ ಈ ಕೃಷಿ ಪರಿಕರಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಕೃಷಿಯು ದೇಶದ ಪ್ರಮುಖ ಕಸಬಾಗಿದ್ದು ಸುಮಾರು 70% ಜನ ತಮ್ಮ ಜೀವನೋಪಾಯಕ್ಕೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇದರ ಜೊತೆಗೆ ಕೆಲವೊಂದು ಗುಡಿ ಕೈಗಾರಿಕೆಗಳು ಹಾಗೂ ಕೈಗಾರಿಕೆಗಳ ಕಚ್ಚಾ ವಸ್ತುಗಳಿಗೆ ಕೃಷಿಯೇ ಆಧಾರ. ಹೀಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೃಷಿಯ ಪಾಲು ಬಹಳಷ್ಟಿದೆ ಅಂದರೆ ತಪ್ಪಾಗಲಾರದು. ಕೃಷಿಯಲ್ಲಿ ಅಧಿಕ ಉತ್ಪಾದನೆಗಾಗಿ ಕೃಷಿ ಪರಿಕರಗಳಾದ ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳು ಮತ್ತು ಕಳೆನಾಶಕಗಳ ಬಳಕೆ ಮಹತ್ವದ ಪಾತ್ರ ವಹಿಸುತ್ತವೆ. ಕೃಷಿ ಬದುಕಿನಲ್ಲಿ ಕೃಷಿ ಪರಿಕರಗಳ ಬಳಕೆ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಳುವರಿ ಹೆಚ್ಚಳಕ್ಕೆ ಇವುಗಳು ಎಷ್ಟು ಅವಶ್ಯಕವೋ ಅವುಗಳ ಬಳಕೆ ಕೂಡ ಅಷ್ಟೇ ಮುಖ್ಯವಾಗಿದೆ. ಕೃಷಿಯು ಲಾಭದಾಯಕವಾಗಬೇಕಾದರೆ ಉತ್ಪಾದನಾ ವೆಚ್ಚವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು. ದಿನದಿಂದ ದಿನ ಪರಿಕರಗಳ ಬೆಲೆ ಏರಿಕೆಯಿಂದಾಗಿ ಕೃಷಿಯು ತೀರಾ ದುಬಾರಿಯಾಗಿ ಪರಿಣಮಿಸಿದೆ. ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಲಾಭ ಕಡಿಮೆಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಪ್ರಸಂಗಗಳು ಅನೇಕ. ಇದಕ್ಕೆ ಪ್ರಮುಖ ಕಾರಣಗಳೆಂದರೆ ರೈತರು ಕೃಷಿ ಪರಿಕರಗಳ ಸಮರ್ಪಕವಾಗಿ ಬಳಸದೇ ಇರುವುದು. ಅಂದರೆ ಕೃಷಿ ಪರಿಕರಗಳನ್ನು ಆಯಾ ಹಂಗಾಮುಗಳಿಗೆ ತಕ್ಕಂತೆ ಆಯಾ ಬೆಳೆಗಳಿಗೆ ಹಾಗೂ ಆಯಾ ಪ್ರದೇಶಗಳಿಗೆ ಶಿಫಾರಸು ಮಾಡಿದಂತೆ ಬಳಸುವುದು ಅತಿ ಮುಖ್ಯವಾಗಿದೆ. ಇಲ್ಲವಾದಲ್ಲಿ ಶಿಫಾರಸು ಮಾಡಿದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದಲ್ಲಿ ಬಳಸಿದಲ್ಲಿ ಕೃಷಿಯು ಲಾಭದಾಯಕವಾಗುವುದಿಲ್ಲ. ಆದ್ದರಿಂದ ರೈತರು ಸಾಕಷ್ಟು ಮಾಹಿತಿಯನ್ನು ಕೃಷಿ ಪರಿಕರಗಳ ಉಪಯೋಗ ಮತ್ತು ಕಾಳಜಿ ಅದರ ಬಗ್ಗೆ ಸಾಕಷ್ಟು ಇರಬೇಕಾಗತ್ತೆ ಅಂತ ನಾನು ಹೇಳ್ತೇನೆ. ಅದೇ ರೀತಿಯಾಗಿ ಈ ಕೃಷಿ ಪರಿಕರಗಳ ಪ್ರಾಥಮಿಕ ರೂಪ ಇವು ಮುಖ್ಯವಾಗಿ ಅಂತಂದ್ರೆ ಸುಧಾರಿತ ಬೀಜಗಳು, ರಸಗೊಬ್ಬರಗಳು ಮತ್ತು ಬೆಳೆ ಸಂರಕ್ಷಣಾ ರಾಸಾಯನಿಕಗಳಿಂದ ಹಿಡಿದು ಯಂತ್ರೋಪಕರಣಗಳು, ನೀರಾವರಿ ಮತ್ತು ಜ್ಞಾನದವರೆಗೆ ಇರುತ್ತದೆ. ಯಶಸ್ವಿ ಬೆಳೆ ಉತ್ಪಾದನೆಗೆ ಬೀಜಗಳ ನಿರ್ಣಾಯಕ ಮತ್ತು ಅನಿವಾರ್ಯವಾಗಿ ಕೃಷಿ ಉತ್ಪಾದಕತೆ ಮತ್ತು ಲಾಭಕ್ಕಾಗಿ ಅವಶ್ಯವಿದೆ. ರಸಗೊಬ್ಬರಗಳು ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಮಣ್ಣಿಗೆ ಪೋಷಕಾಂಶಗಳನ್ನು ಪೂರೈಸುತ್ತವೆ. ಕೃಷಿ ಪರಿಕರಗಳು ಸಾವಯವ ಕೃಷಿಯಲ್ಲಿ ಬಳಸಲು ಅನುಮತಿಸಲಾದ ಉತ್ಪನ್ನಗಳು ಎಂದರೆ ಇವುಗಳಲ್ಲಿ ಫೀಡ್ ಸ್ಟಾಪ್ ಗಳು, ರಸಗೊಬ್ಬರಗಳು ಮತ್ತು ಅನುಮತಿಸಲಾದ ಸಸ್ಯ ಸಂರಕ್ಷಣಾ ಉತ್ಪನ್ನಗಳು ಮತ್ತು ಆಹಾರ ಉತ್ಪಾದನೆಯಲ್ಲಿ ಬಳಸುವ ಶುಚಿಗೊಳಿಸುವ ಏಜೆಂಟ್ಗಳು ಕೂಡ ಸೇರಿವೆ. ಕೃಷಿ ಪರಿಕರಗಳು ಮತ್ತು ಉತ್ಪಾದನೆ ಎಂದರೆ ಪರಿಕರಗಳನ್ನು ಹೊಲದಲ್ಲಿ ಬೆಳೆ ಬೆಳೆಯಲು ರೈತ ಅಥವಾ ರೈತ ಮಾಡಿದ ಹೂಡಿಕೆಯನ್ನು ಒಳಗೊಂಡಿದೆ. ಇದರಲ್ಲಿ ರಸಗೊಬ್ಬರದಲ್ಲಿ ಹೂಡಿಕೆ ಒಳಗೊಂಡಿರುತ್ತದೆ. ಉತ್ಪಾದನೆ ಇದು ಮಾರುಕಟ್ಟೆಯಲ್ಲಿ ಮಾರಾಟವಾದ ನಂತರ ಬೆಳೆಯ ಉತ್ಪಾದನೆಯ ಫಲಿತಾಂಶವಾಗಿದೆ. ನಾವು ಕೃಷಿ ಪರಿಕರಗಳಂದ್ರೆ ಏನು, ಕೃಷಿ ಪರಿಕರಗಳ ಮಹತ್ವದ ಬಗ್ಗೆ ಅಂತ ತಿಳಿಸ್ತಾ ಇದ್ರಲ್ಲ, ಇನ್ನ ಕೃಷಿಯಲ್ಲಿ ಕೃಷಿ ಪರಿಕರಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಕೃಷಿ ಪರಿಕರದಲ್ಲಿ ಮುಖ್ಯವಾಗಿ ಕೃಷಿ ಪರಿಕರಗಳು ಅಂದ್ರೆ ಡೀಸೆಲ್, ರಸಗೊಬ್ಬರ ಮತ್ತು ಕರಿಸಿದ ಫೀಡ್ ನಂತ ಆಫ್ ಫಾರ್ಮ್ ಪರಿಕರಗಳ ಬಳಕೆಯನ್ನು ಕಡಿಮೆ ಮಾಡಲಾಗುತ್ತದೆ. ಸಸ್ಯನಾಶಕಗಳು ಮತ್ತು ಕರಗಬಲ್ಲ ರಸಗೊಬ್ಬರಗಳಂತ ವಿಷಕಾರಿ ಪದಾರ್ಥಗಳ ಬಳಕೆಯನ್ನು ಕಡಿಮೆಗೊಳಿಸಲಾಗುತ್ತದೆ ಅಥವಾ ಕೆಲವೊಮ್ಮೆ ತೆಗೆದುಹಾಕಲಾಗುತ್ತದೆ. ಬೆಳೆ ಪರಿಕರವು ಕೃಷಿ ವ್ಯವಹಾರ ಕ್ಷೇತ್ರಗಳನ್ನು ಒಳಗೊಂಡಿದೆ. ಬೆಳೆ ಪರಿಕರ ವಲಯವು ಈ ಬೆಳೆಗಳನ್ನು ಬೆಳೆಸಲು ಉತ್ಪಾದಕರಿಗೆ ಸಹಾಯ ಮಾಡುವ ಉತ್ಪನ್ನಗಳು ಮತ್ತು ಪರಿಣಿತಿಯನ್ನು ಒದಗಿಸುತ್ತದೆ. ಬೆಳೆ ಪರಿಕರಗಳು ಬೀಜ, ಗೊಬ್ಬರ, ಬೆಳೆ ಸಂರಕ್ಷಣೆ ಮತ್ತು ಸೇವೆ ಎಂಬ 4 ಪ್ರಮುಖ ಕ್ಷೇತ್ರಗಳಲ್ಲಿ ಇರಿಸಬಹುದಾಗಿದೆ. ಕೃಷಿಯಲ್ಲಿ ಬೀಜ, ಈ ಬೀಜವು ಕೂಡ ಸಾಕಷ್ಟು ಮುಖ್ಯವಾದದ್ದು. ಬೀಜವು ಕೃಷಿಯಲ್ಲಿ ಒಂದು ಮೂಲ ಪರಿಕರ. ಕಟ್ಟುನಿಟ್ಟಾಗಿ ಹೇಳುವುದಾದರೆ ಬೀಜವು ಭ್ರೂಣವಾಗಿದೆ, ಜೀವಂತ ಜೀವಿ ಪೋಷಕ ಅಥವಾ ಆಹಾರ ಸಂಗ್ರಹ ಅಂಗಾಂಶಗಳಲ್ಲಿ ಒದಗಿದೆ. ಖಾದ್ಯ ತೈಲ ಬೀಜಗಳು ಮತ್ತು ಹಣ್ಣುಗಳು ಮತ್ತು ತರಕಾರಿಗಳ ಬೀಜಗಳು ಸೇರಿದಂತೆ ಆಹಾರ ಬೆಳೆಗಳ ಬೀಜಗಳು. ಬೆಳೆ ಉತ್ಪಾದನೆಯಲ್ಲಿ ಬೀಜವು ಪ್ರಮುಖ ಪರಿಕರ, ಏಕೆಂದರೆ ಬೀಜದ ಮೂಲಕ ಕೀಟನಾಶಕ, ರಸಗೊಬ್ಬರ, ನೀರಾವರಿ ಮತ್ತು ಬೆಳೆ ನಿರ್ವಹಣೆಯಂತಹ ಇತರ ಪರಿಕರಗಳ ಮೇಲೆ ಹೂಡಿಕೆಯನ್ನು ಮಾತ್ರ ಅರಿತುಕೊಳ್ಳಬಹುದಾಗಿದೆ. ಬೀಜದ ಬಳಕೆ ಬಗ್ಗೆ ನಾನು ಹೇಳಬೇಕಂತಂದ್ರೆ, ಅಧಿಕ ಇಳುವರಿ ಪಡೆಯಲು ಎಕರೆವಾರು ನಿರ್ದಿಷ್ಟ ಸಂಖ್ಯೆಯಲ್ಲಿ ಗಿಡಗಳು ಇರುವುದು ಅತಿ ಮುಖ್ಯ. ಏಕೆಂದರೆ ಪ್ರತಿಯೊಂದು ಗಿಡವು ಒಟ್ಟಾರೆ ಇಳುವರಿಯನ್ನು ಹೆಚ್ಚಿಸಲು ಕಾರಣವಾಗಿರುತ್ತದೆ. ಆದ್ದರಿಂದ 100% ಗಿಡಗಳ ಸಂಖ್ಯೆ ಇರುವಂತೆ ನೋಡಿಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಇದಕ್ಕಾಗಿ ಬಿತ್ತನೆ ಮಾಡಲಿಕ್ಕೆ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ ಬೀಜಗಳನ್ನು ಬಳಸಬೇಕು. ಇದರಿಂದ ಬೀಜಗಳ ಮೊಳಕೆ ಪ್ರಮಾಣ ಹೆಚ್ಚಾಗಿರುವುದಲ್ಲದೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಒಂದು ವೇಳೆ ಮನೆಯ ಅಥವಾ ಇತರೆ ಬೀಜಗಳನ್ನು ಉಪಯೋಗಿಸುವುದಾದಲ್ಲಿ ಬಿತ್ತುವ ಮೊದಲು ಅವುಗಳ ಮೊಳಕೆಯ ಪ್ರಮಾಣವನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಮೊಳಕೆಯ ಪ್ರಮಾಣ 90%ಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ಅವುಗಳನ್ನು ಬಿತ್ತನೆಗೆ ಉಪಯೋಗಿಸಬಹುದು. ಇಲ್ಲವಾದಲ್ಲಿ ಗುಣಮಟ್ಟದ ಬೀಜಗಳನ್ನು ಖರೀದಿಸಿ ಬಳಸಬೇಕು. ಮತ್ತೆ ಇವುಗಳ ಉಪಯೋಗ ಗೊತ್ತಿಲ್ಲಂತಾರೆ ನಮಗೆಲ್ಲ? ಈಗಾಗಲೇ ಹೇಳಿದ ಹಾಗೆ ರೈತರು ಈ ಎಲ್ಲ ವಿಚಾರದಲ್ಲಿ ಅವರಿಗೆ ಸಾಕಷ್ಟು ಅನುಭವ ಉಂಟು. ಆ ಅನುಭವದ ಜೊತೆಗೆ ಇನ್ನು ಅನೇಕ ಈ ವಿಷಯಗಳನ್ನು ಅರಿತುಕೊಂಡರೆ ಅವರು ಹೆಚ್ಚಿನ ಒಂದು ಲಾಭ ತಮ್ಮ ಬೆಳೆ ಉತ್ಪಾದನೆಯಲ್ಲಿ ತೆಗೆಯಬಹುದಂತ ಹೇಳಬಹುದು. ಇನ್ನು ಈ ಕೃಷಿಯಲ್ಲಿ ಬಿತ್ತನೆ ಬೀಜದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಕೃಷಿಯಲ್ಲಿ ಬೀಜ ಅಂದ್ರೆ ಇದು ಒಂದು ಮೂಲ ಪರಿಕರ. ಕಟ್ಟುನಿಟ್ಟಾಗಿ ಬೆಳೆಯುವುದಾದರೆ ಬೀಜವು ಭ್ರೂಣವಾಗಿ ಜೀವಂತ ಜೀವಿ ಪೋಷಕ ಮತ್ತು ಆಹಾರ ಸಂಗ್ರಹ ಅಂಗಾಂಶ ಇದರಲ್ಲಿ ಹುದುಗಿದೆ. ಬೆಳೆ ಉತ್ಪಾದನೆಯಲ್ಲಿ ಬೀಜವು ಪ್ರಮುಖ ಪರಿಕರ, ಏಕೆಂದರೆ ಬೀಜದ ಮೂಲಕ ಕೀಟನಾಶಕ, ರಸಗೊಬ್ಬರ, ನೀರಾವರಿ ಮತ್ತು ಬೆಳೆ ನಿರ್ವಹಣೆಯಂತ ಪರಿಕರಗಳ ಮೇಲೆ ಹೂಡಿಕೆಯನ್ನು ಮಾತ್ರ ಅರಿತುಕೊಳ್ಳಬೇಕು. ಇನ್ನು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ತಮ್ಮ ವಿಚಾರ ಏನಂತೀರಿ? ರಾಸಾಯನಿಕ ಗೊಬ್ಬರಗಳ ಬಳಕೆ ಬೆಳೆ ಉತ್ಪಾದನಾ ಖರ್ಚಿನಲ್ಲಿ ರಾಸಾಯನಿಕ ಗೊಬ್ಬರಗಳ ಖರ್ಚು ಉಳಿದ ಪರಿಕರಗಳಿಗಿಂತ ಅಧಿಕವಾಗಿದ್ದು ಇವುಗಳ ಸದ್ಬಳಕೆಗೆ ಹೆಚ್ಚಿನ ಗಮನ ಕೊಡುವುದು ಬಹಳ ಮುಖ್ಯವಾಗಿದೆ. ರಾಸಾಯನಿಕ ಗೊಬ್ಬರಗಳ ಬೆಲೆ ದಿನೇ ದಿನೇ ಏರುತ್ತಿದ್ದು ಅದರಲ್ಲಿ ವಿಶೇಷವಾಗಿ ರಂಜಕ ಮೂಲದ DAP ಗೊಬ್ಬರದ ಬೆಲೆ ಅತಿ ಹೆಚ್ಚು. ಸಾಮಾನ್ಯವಾಗಿ ರೈತರು ಎಲ್ಲ ಬೆಳೆಗಳಿಗೆ ಹೆಚ್ಚಾಗಿ ಉಪಯೋಗ ಮಾಡುವ ಗೊಬ್ಬರ ಎಂದರೆ DAP. ಇದಕ್ಕೆ ಪ್ರಮುಖ ಕಾರಣ ಎಂದರೆ ಅದು ಎಲ್ಲ ಅಂಗಡಿ, ಊರು, ಮಾರುಕಟ್ಟೆಗಳಲ್ಲಿ ಸುಲಭವಾಗಿ ಸಿಗುತ್ತದೆ. ರೈತರು ತಮ್ಮ ಬೆಳೆಗೆ ರಾಸಾಯನಿಕ ಗೊಬ್ಬರಗಳನ್ನು ತಪ್ಪದೇ ಬಳಸುವುದು ವಾಡಿಕೆ. ಆದರೆ ಬಳಸಿದ ಗೊಬ್ಬರಗಳ ಪ್ರಮಾಣ ಬೆಳೆಗಳ ಬೇಡಿಕೆಗಿಂತ ಹೆಚ್ಚಾಗಿರುವುದು ಅಥವಾ ಕಡಿಮೆಯಾಗಿರುವುದು, ಇದರಿಂದ ನಾವು ನಿರೀಕ್ಷಿಸಿದಂತೆ ಇಳುವರಿ ಬಾರದೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ರೈತರು ಕೃಷಿಯಲ್ಲಿ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಆದ್ದರಿಂದ ಗೊಬ್ಬರಗಳನ್ನು ಬಳಸುವ ಮುನ್ನ ಕೆಲವು ಸಂಗತಿಗಳನ್ನು ರೈತರು ಗಮನದಲ್ಲಿಟ್ಟುಕೊಳ್ಬೇಕು. ಒಂದನೇದಾಗಿ, ರಾಸಾಯನಿಕ ಗೊಬ್ಬರಗಳನ್ನು ಆಯಾ ಬೆಳೆಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸುವುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಈ ಯಾವ ಯಾವ ಬೆಳೆಗೆ ಎಷ್ಟು ಗೊಬ್ಬರಗಳನ್ನು ಹಾಕಬೇಕು, ಯಾವ ಗೊಬ್ಬರಗಳನ್ನು ಹಾಕಬೇಕು ಎಂಬ ಶಿಫಾರಸು ಇರುತ್ತೆ. ಆ ಶಿಫಾರಸಿಗೆ ಅನುಗುಣವಾಗಿ ಬೆಳೆಗಳಿಗೆ ಗೊಬ್ಬರಗಳನ್ನು ಒದಗಿಸಬೇಕು. ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಕಡ್ಡಾಯವಾಗಿ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಗೊಬ್ಬರ ಬಳಸುವುದು. ಸಾಧ್ಯವಾದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಮಣ್ಣಿಗೆ ಸೇರಿಸುವುದು. ಅಂತರ ಬೆಳೆ ಅಥವಾ ಸರದಿ ಬೆಳೆ ಅಥವಾ ಅಕ್ಕಡಿ ಬೆಳೆ ಪದ್ಧತಿಗಳಲ್ಲಿ ತಪ್ಪದೆ ದ್ವಿದಳ ಜಾತಿಯ ದ್ವಿದಳ ಧಾನ್ಯ ಬೆಳೆ ಬೆಳೆಯುವುದು. ಇದರಿಂದ ಸಾರಜನಕ ಗೊಬ್ಬರದ ಪ್ರಮಾಣವನ್ನು 15%-20% ಕಡಿಮೆ ಮಾಡಬಹುದು. ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಮತ್ತು ನೀರಾವರಿಯಲ್ಲಿ ಯೂರಿಯಾ ಗೊಬ್ಬರವನ್ನು ಮೇಲುಗೊಬ್ಬರವಾಗಿ 2-4 ಹಂತಗಳಲ್ಲಿ ಕೊಡುವುದು. ಅಣುಜೀವಿ ಗೊಬ್ಬರಗಳ ಬಳಕೆಯಿಂದ ರಾಸಾಯನಿಕ ಗೊಬ್ಬರಗಳ ಪೋಲಾಗುವಿಕೆಯನ್ನು ತಡೆದು ಬೆಳೆಗಳಿಗೆ ಸಕಾಲದಲ್ಲಿ ದೊರಕುವಂತೆ ಮಾಡುತ್ತವೆ. ಉದಾಹರಣೆ, ರಂಜಕ ಕರಗಿಸುವ ಗೊಬ್ಬರ PSP, ರೈಜೋಬಿಯಂ ಅಜೋಸ್ಪೋರಿಲಂ. ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಗೊಬ್ಬರಗಳ ಮೇಲಿನ ಖರ್ಚನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಮಾತ್ರ ಗೊಬ್ಬರ ಬಳಸುವುದು ಹಾಗೂ ನಕಲಿ ಗೊಬ್ಬರಗಳನ್ನು ಬಳಸದಂತೆ ಕಾಳಜಿ ವಹಿಸುವುದು ಈ ರಾಸಾಯನಿಕ ಗೊಬ್ಬರದ ಬಳಕೆಯಲ್ಲಿ ಪ್ರಮುಖವಾದಂತಹ ಸಂಗತಿಗಳನ್ನು ರೈತರು ಗಮನದಲ್ಲಿ ಇಟ್ಟುಕೊಳ್ಳಬೇಕಂತ ನಾನು ಕೇಳ್ಕೊತೇನೆ. ಇನ್ನು ಪೀಡೆನಾಶಕಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಇವತ್ತಿನ ದಿನಗಳಲ್ಲಿ ಬೆಳೆಗಳಿಗೆ ಒಂದಿಲ್ಲೊಂದು ಕೀಟ ಅಥವಾ ರೋಗಗಳ ಬಾಧೆ ಸರ್ವೆ ಸಾಮಾನ್ಯವಾಗಿದೆ. ಅವುಗಳನ್ನು ಸಕಾಲದಲ್ಲಿ ಹತೋಟಿ ಮಾಡದಿದ್ದರೆ ಬೆಳೆ ನಷ್ಟ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಪೀಡೆಗಳನ್ನು ಪ್ರಥಮ ಹಂತದಲ್ಲಿಯೇ ಹತೋಟಿ ಮಾಡುವುದರಿಂದ ಖರ್ಚನ್ನು ಕಡಿಮೆ ಮಾಡಬಹುದು. ಪೀಡನಾಶಕಗಳನ್ನು ಮನ ಬಂದಂತೆ ಯಥೇಚ್ಛವಾಗಿ ಬಳಸುವುದರಿಂದ ಉತ್ಪಾದನಾ ಖರ್ಚು ಹೆಚ್ಚಾಗುವುದು. ಆದ್ದರಿಂದ ರೈತರು ಕೆಲವು ಸಂಗತಿಗಳನ್ನು ಪೀಡನಾಶಕಗಳಲ್ಲಿ ಬಳಸುವ ಮುನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ಬೆಳೆಗಳಿಗೆ ಶಿಫಾರಸು ಮಾಡಿದ ಪೀಡನಾಶಕಗಳನ್ನು ಶಿಫಾರಿತ ಪ್ರಮಾಣದಲ್ಲಿಯೇ ಬಳಸಬೇಕು. ಅಂದ್ರೆ ರೆಕಮೆಂಡೇಶನ್ ಏನಿರುತ್ತೆ ಆ ಒಂದು ಶಿಫಾರಿತ ಪ್ರಮಾಣದಲ್ಲಿ ಈ ಒಂದು ಪೀಡನಾಶಕಗಳನ್ನ ರೈತರು ಆಯಾ ಬೆಳೆಗೆ ತಕ್ಕಂತೆ ಉಪಯೋಗ ಮಾಡಬೇಕಾಗುತ್ತೆ. ಬೆಳೆಗಳಲ್ಲಿ ಪೀಡೆಗಳು ಕಂಡ ತಕ್ಷಣ ಅಲಕ್ಷ್ಯ ಮಾಡದೆ ಆದ್ಯತೆಯ ಮೇರೆಗೆ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದರೆ ಕೀಟ ಅಥವಾ ರೋಗಗಳ ಹತೋಟಿ ಸರಿಯಾಗಿ ಆಗುವುದಿಲ್ಲ. ಆದ್ದರಿಂದ ಖರ್ಚು ಅನಗತ್ಯವಾಗಿ ಹೆಚ್ಚಾಗುವುದಲ್ಲದೆ ಕೀಟ ಅಥವಾ ರೋಗಾಣುಗಳು ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಇದರ ಜೊತೆಗೆ ಕಾಳು ಕಾಯಿಗಳಲ್ಲಿ ಕೀಟನಾಶಕಗಳ ಅಂಶ ಹೆಚ್ಚಾಗಿ ಇವುಗಳನ್ನು ಸೇವಿಸಿದಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದು. ಶಿಫಾರಸು ಮಾಡಿದಂತೆ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಕೀಟಗಳು ಹತೋಟಿಯಾಗದೆ ಇಳುವರಿ ಕುಂಠಿತಗೊಳ್ಳುವುದು. ಒಂದೇ ತೆರನಾದ ಕೀಟನಾಶಕಗಳನ್ನು ಮೇಲಿಂದ ಮೇಲೆ ಬಳಸಬಾರದು ಹಾಗೂ ನಕಲಿ ಕೀಟನಾಶಕಗಳನ್ನು ಬಳಸದಂತೆ ಕಾಳಜಿ ವಹಿಸಬೇಕು. ಕೀಟನಾಶಕಗಳು ಅತಿಯಾದ ಬಳಕೆಯಿಂದ ವಾತಾವರಣದಲ್ಲಿ ಮಲಿನವಾಗುವುದು. ಪೌಡರ್ ಅಥವಾ ಹರಳಿನ ರೂಪದ ಕೀಟನಾಶಕಗಳನ್ನು ಮೊದಲು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕರಗಿಸಿದ ನಂತರ ಸಿಂಪರಣಾ ಟ್ಯಾಂಕರ್ಗಳಿಗೆ ಹಾಕಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಸಿಂಪಡಿಸಬೇಕು. ಸಿಂಪರಣಾ ಸಾಧನಗಳನ್ನು ಸುಸ್ಥಿತಿಯಲ್ಲಿ ಕಾಪಾಡಬೇಕು ಹಾಗೂ ಸಿಂಪರಣಾ ಕೆಲಸ ಮುಗಿದ ಮೇಲೆ ಸ್ವಚ್ಛವಾಗಿ ತೊಳೆಯಬೇಕು. ಕೀಟನಾಶಕಗಳ ತಯಾರಿಕಾ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕಗಳನ್ನು ಪರಿಶೀಲಿಸಿ ಉಪಯೋಗಿಸಬೇಕು. ಏಕೆಂದರೆ ಮುಕ್ತಾಯ ದಿನಾಂಕದ ನಂತರ ಕೀಟನಾಶಕವನ್ನು ಬಳಸುವುದರಿಂದ ಕ್ರೀಡೆಗಳ ಹತೋಟಿಯಾಗುವುದಿಲ್ಲ. ಅದರ ಜೊತೆಗೆ ಅನಾವಶ್ಯಕವಾಗಿ ಖರ್ಚು ಹೆಚ್ಚಾಗುವುದು. ಮಳೆಗಾಲದಲ್ಲಿ ಅಂಟು ದ್ರಾವಣವನ್ನು ಕ್ರೀಡೆನಾಶಕಗಳೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಮಳೆ ನೀರಿಗೆ ಕ್ರೀಡೆನಾಶಕ ತೊಳೆದು ಹೋಗುವುದಿಲ್ಲ. ಇನ್ನು ಕಳೆಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಕೃಷಿಯಲ್ಲಿ ಪ್ರಮುಖ ಸಮಸ್ಯೆ ಎಂದರೆ ಕಳೆಗಳು. ಇವುಗಳ ನಿಯಂತ್ರಣ ಅಥವಾ ಹತೋಟಿ ಮಾಡದಿದ್ದರೆ ಇಳುವರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವಾಗುವುದು ಖಚಿತ. ಇವುಗಳ ತೀವ್ರತೆ ಮಳೆಯಾಶ್ರಿತ ಹಾಗೂ ಒಣ ಪ್ರದೇಶಕ್ಕಿಂತ ನೀರಾವರಿಯಲ್ಲಿ ಹೆಚ್ಚಾಗಿರುವುದು. ಆದ್ದರಿಂದ ಕಳೆಗಳ ಸಮಗ್ರ ಹತೋಟಿ ಕ್ರಮಗಳನ್ನು ಅನುಸರಿಸುವುದು ಅವಶ್ಯವಾಗಿದೆ. ಇವತ್ತಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ದಿನಂಪ್ರತಿ ಹೆಚ್ಚಾಗುತ್ತಿದ್ದು ಹಾಗೂ ಅವರ ಕೂಲಿ ದರ ಅತಿಯಾಗಿದ್ದರಿಂದ ಕಳೆಗಳನ್ನು ತೆಗೆಸುವುದು ಬಹಳ ಖರ್ಚುದಾಯಕವಾಗಿದೆ. ಆದ್ದರಿಂದ ಕಳೆನಾಶಕ ಬಳಸುವುದು ಅನಿವಾರ್ಯವಾಗಿದೆ. ರೈತರು ಈಗಾಗಲೇ ಕಳೆನಾಶಕಗಳನ್ನು ಬಳಸುತ್ತಿದ್ದು ಅವುಗಳ ಸದ್ಬಳಕೆಗೆ ಕೆಲವು ಸಂಗತಿಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಆಯಾ ಬೆಳೆಗೆ ಅಥವಾ ಕಳೆಗಳಿಗೆ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ಬಳಸಬೇಕು. ಕಳೆನಾಶಕಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಬಳಸುವುದು ಸೂಕ್ತ. ಅತಿಯಾದ ಪ್ರಮಾಣದಲ್ಲಿ ಬಳಸುವುದರಿಂದ ಖರ್ಚು ಹೆಚ್ಚಾಗುವುದಲ್ಲದೆ ಮಣ್ಣಿನಲ್ಲಿ ಅದರ ಅಂಶ ಉಳಿದು ತದನಂತರ ಬೆಳೆದ ಬೆಳೆಗಳಿಗೆ ಹಾನಿಯುಂಟು ಮಾಡುವುದು. ಇದೇ ರೀತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಕಳೆಗಳ ಹತೋಟಿ ಆಗುವುದಿಲ್ಲ. ಪೌಡರ್ ಅಥವಾ ಹರಳಿನ ರೂಪದಲ್ಲಿ ಕಳೆನಾಶಕಗಳು ಮೊದಲು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ನಂತರ ಸಿಂಪರಣಾ ಟ್ಯಾಂಕ್ಗೆ ಹಾಕಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಸಿಂಪಡಿಸಬೇಕು. ಕಳೆನಾಶಕಗಳ ಬಳಕೆ ಬಗ್ಗೆ ತಾವು ತಿಳಿಸ್ತಾ ಇದ್ದಾರಲ್ಲ, ಮತ್ತೆ ಅವುಗಳ ಬಳಕೆ ಅನಿವಾರ್ಯವಾದರೆ ಮತ್ತೆ ಅವುಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕಂತೀರಿ? ಕಳೆನಾಶಕಗಳ ಬಳಕೆ ಯಾವಾಗಲೂ ಸಾಕಷ್ಟು ಒಂದು ಪರಿಶ್ರಮದಿಂದ ಕೂಡಿರುತ್ತಂತ ಹೇಳ್ಬೋದು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಕಳೆನಾಶಕವನ್ನ ಯಾವಾಗ ನಾವು ಬಳಸಬೇಕು ಅನ್ನೋದು. ಉದಯ ಪೂರ್ವ ಕಳೆನಾಶಕಗಳನ್ನು ಬಳಸುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಸಿಂಪರಣೆಯಾದ ಪ್ರದೇಶವನ್ನು ತುಳಿಯದಂತೆ ಹಿಮ್ಮುಖವಾಗಿ ಸಿಂಪರಣಾ ಮಾಡುತ್ತಾ ಹೋಗಬೇಕು. ಇಲ್ಲದಿದ್ದರೆ ಕಳೆಗಳು ಹತೋಟಿ ಆಗುವುದಿಲ್ಲ. ಉದಯೋತ್ತರ ಕಳೆನಾಶಕಗಳನ್ನು ಅಂದ್ರೆ ಬಿತ್ತಿದ ನಂತರ ಕಳೆಗಳು 2-4 ಎಲೆಗಳ ಹಂತದಲ್ಲಿರುವಾಗ ಕಳೆಗಳ ಮೇಲೆ ಸಿಂಪಡಿಸಬೇಕು. ಕಳೆಗಳು ಪರಿಣಾಮಕಾರಿ ಹತೋಟಿಗೆ ಶಿಫಾರಸು ಮಾಡಿದ ಕಳೆನಾಶಕ ದ್ರಾವಣದ ಪ್ರಮಾಣವನ್ನು ತಪ್ಪದೇ ಬಳಸಬೇಕು. ಸಿಂಪರಣಾ ಸಾಧನಗಳನ್ನು ಸುಸ್ಥಿತಿಯಲ್ಲಿಡಬೇಕು ಹಾಗೂ ಸಿಂಪರಣೆ ಕೆಲಸ ಮುಗಿದ ಮೇಲೆ ಚೆನ್ನಾಗಿ ತೊಳೆದು ಇಡಬೇಕು. ಇನ್ನು ಕಳೆನಾಶಕಗಳ ಪರಿಣಾಮಕಾರಿ ಬಳಕೆ ಯಾವ ರೀತಿ ಮಾಡಬೇಕಂತೀರಿ? ಈ ಕಳೆನಾಶಕ ಉಪಯೋಗದಲ್ಲಿ ಅಜಾಗೃತಿಗಳನ್ನು ಕೂಡ ಮಾಡುತ್ತಾರೆ. ಮುಖ್ಯವಾಗಿ ಕಳೆನಾಶಕಗಳನ್ನು ಬಳಸುವ ಮೊದಲು ಅವುಗಳ ತಯಾರಿಕಾ ದಿನಾಂಕ ಮತ್ತು ಮುಕ್ತಾಯ ದಿನಾಂಕಗಳನ್ನು ಪರಿಶೀಲಿಸಿ ಉಪಯೋಗಿಸಬೇಕು. ಏಕೆಂದರೆ ಮುಕ್ತಾಯ ದಿನಾಂಕದ ನಂತರ ಕಳೆನಾಶಕಗಳನ್ನು ಬಳಸುವುದರಿಂದ ಕಳೆಗಳ ಹತೋಟಿ ಆಗುವುದಿಲ್ಲ. ಅದರ ಜೊತೆಗೆ ಅನಾವಶ್ಯಕವಾಗಿ ಖರ್ಚು ಹೆಚ್ಚಾಗುವುದು. ನಕಲಿ ಕಳೆನಾಶಕಗಳನ್ನು ಬಳಸದಂತೆ ಕಾಳಜಿ ಕೂಡ ವಹಿಸಬೇಕು. ಆದ್ದರಿಂದ ರೈತರು ಸಾಕಷ್ಟು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿಯಲ್ಲಿ ತಪ್ಪದೆ ಈ ಒಂದು ಕಾಳಜಿ ಮತ್ತು ಇದರ ಉಪಯೋಗಗಳನ್ನು ಅಳವಡಿಸಿಕೊಂಡಲ್ಲಿ ಉತ್ಪಾದನಾ ವೆಚ್ಚವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಹೆಚ್ಚಿನ ಲಾಭವನ್ನು ರೈತರು ತಮ್ಮ ಬೆಳೆಯಲ್ಲಿ ಪಡೆದುಕೊಳ್ಳಬಹುದಂತ ನಾ ಹೇಳ್ಬೋದು. ಈಗಾಗಲೇ ನಾ ಹೇಳಿದ ಹಾಗೆ ಕೃಷಿ ಪರಿಕರದ ರೂಪಗಳು ಅಂತಂದ್ರೆ ಈ ಸುಧಾರಿತ ಬೀಜಗಳು, ರಸಗೊಬ್ಬರಗಳು ಮತ್ತು ಬೆಳೆ ಸಂರಕ್ಷಣಾ ರಾಸಾಯನಿಕಗಳು. ಅದೇ ರೀತಿಯಾಗಿ ಕೃಷಿ ಪರಿಕರಗಳು ಸಾವಯವ ಕೃಷಿಯಲ್ಲಿ ಬಳಸಲು ಅನುಮತಿಸಲಾದ ಉತ್ಪನ್ನಗಳಲ್ಲಿ ಫೀಡ್ ಸ್ಟಾಪ್ಗಳು, ರಸಗೊಬ್ಬರಗಳು ಮತ್ತು ಅನುಮತಿಸಲಾದ ಸಸ್ಯ ಸಂರಕ್ಷಣಾ ಉತ್ಪನ್ನಗಳು ಮತ್ತು ಆಹಾರ ಉತ್ಪಾದನೆಯಲ್ಲಿ ಬಳಸುವ ಶುಚಿಗೊಳಿಸುವ ಏಜೆಂಟ್ಗಳು ಕೂಡ ಇದರಲ್ಲಿ ಸೇರಿವೆ. ಕೃಷಿ ಪರಿಕರಗಳು ಮತ್ತು ಉತ್ಪಾದನೆಗಳಲ್ಲಿ ಹೊಲದ ಬೆಳೆ ಬೆಳೆಯಲು ರೈತ ಮತ್ತು ರೈತ ಮಾಡಿದ ಹೂಡಿಕೆಯಾಗಿದೆ. ಇದರಲ್ಲಿ ರಸಗೊಬ್ಬರ ಕೂಡ ಒಳಗೊಂಡಿದೆ. ಉತ್ಪಾದನೆ ಎಂದರೆ ಇದು ಮಾರುಕಟ್ಟೆಯಲ್ಲಿ ಮಾರಾಟವಾದ ನಂತರ ಬೆಳೆಗಳ ಉತ್ಪಾದನೆಯ ಫಲಿತಾಂಶ ಆಗಿದೆ ಅಂತ ಹೇಳ್ಬೋದು. ರಸಗೊಬ್ಬರಗಳ ಒಂದು ಪ್ರಮಾಣ